ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ ಇದು ಯಾರ ನಂಬರ್ ರೈತರ ಕಾಲ್ ಸೆಂಟರ್ ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ 365 ದಿನಾಲು ಸಿಗ್ತಾರೆ ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ ಆದ್ರಣ್ಣ ಬಳತ್ತಿರುವ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗಳು ದುಡ್ಡಿಲ್ಲ ನಿಜವಾಗ್ಲು ರೈತ ಬಾಂಧವರಿ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಭತ್ತ ಚಿತ್ತ ಮಾಲಿಕೆಯಲ್ಲಿ ಪುಷ್ಪತಳಿ ಭತ್ತದ ಸಾಗುವಳಿ ಕುರಿತು ಅನುಭವಗಳನ್ನು ತಿಳಿಸುತ್ತಾರೆ ತೆನ್ನೀರ ಎ ಗಣಪತಿ ಅವರು ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಕೆಳಗರೆ ಭತ್ತದ ಬೇಸಾಯ ಕೊಡಗಿನಲ್ಲಿ ಅನೇಕ ಕಡೆ ಚೆನ್ನಾಗಿದೆ ಇನ್ನೂ ಬೇಸಾಯ ಮಾಡಬೇಕಾಗಿದೆ ಕೆಲವೊಬ್ರು ಕೈ ಬಿಟ್ಟಿದ್ದಾರೆ ಕೆಲವೊಬ್ರು ಕೈ ಬಿಟ್ಟಿದ್ದನ್ನ ವಹಿಸಿಕೊಂಡಿದ್ದಾರೆ ಹೀಗೆ ನಡೀತಾ ಇರುತ್ತೆ ಏರುಪೇರುಗಳು ಇದ್ದೆ ಆತಂಕ ಪಡೋದಕ್ಕಿಂತ ಅವಕಾಶಗಳ ಬಗ್ಗೆ ಒಳ್ಳೆದ್ರ ಬಗ್ಗೆ ಆಲೋಚನೆ ಮಾಡ್ಕೊಂತ ಹೋದರೆ ಅನುಕೂಲವೇ ನಿಸರ್ಗ ಎಲ್ಲದನ್ನು ಸರಿಪಡಿಸ್ತಾ ಹೋಗ್ತದೆ ನಿಸರ್ಗನೂ ಕೆಲವೊಂದು ಸಾರಿ ಸಾಕು ಅಷ್ಟ್ಯಾಕೆ ಓಡ್ತದಿರ ಅಂತ ಹೇಳೋದಿದೆ ನಾವು ಇವತ್ತು ಮಾತನಾಡಿಸಿದೀವಿ ಮಡಿಕೇರಿ ತಾಲೂಕು ಮೇಕೇರಿ ಗ್ರಾಮದ ತೆನ್ನೀರ ಎ ಗಣಪತಿ ಅವರನ್ನು ಪುಷ್ಪ ತಳಿಯ ಭತ್ತವನ್ನು ಬೆಳೀತಿದ್ದಾರೆ ಗಣಪತಿಯವರು 5 ಈ ತಳಿ ಅವರಿಗೆ ಇಷ್ಟವಾಗಿದೆ ಈ ಹಿಂದೆ BKB ಮತ್ತು ಇಂಟಾನನ್ನು ಬೆಳೀತಾ ಇದ್ದೆ ಅಂತ ಹೇಳ್ತಾ ಇದ್ರು ಗಣೇಶಣ್ಣ ಏನು ಹೇಳ್ತಾರೆ ಆಲಿಸ್ಕೊಳ್ಳಿ ಗಣೇಶಣ್ಣ ಪುಷ್ಪ ತಳಿ ಯಾಕೆ ನೀವು ಇಷ್ಟಪಟ್ಟು ಬೆಳೀತಿದ್ರಿ ಏನು ವಿಶೇಷತೆ ಪುಷ್ಪದಲ್ಲಿ ಹುಲ್ಲು ಸಿಗುತ್ತೆ ಭತ್ತನೂ ಒಳ್ಳೆ ಇಳುವರಿ ಬರುತ್ತೆ ಊಟಕ್ಕೂ ತುಂಬ ಚೆನ್ನಾಗಿದೆ ಅಕ್ಕಿ ಭತ್ತ ಸ್ವಲ್ಪ ಸಣ್ಣದಾದರೂ ಇದಕ್ಕೆ ಬಹಳ ಬೇಡಿಕೆ ಇದೆ ರೈತರೇ ಊಟಕ್ಕೆ ಅಂತೇಳಿ ತಗೊಂಡೋಗೋರು ನಮ್ಮಲ್ಲಿ ಬರ್ತಾರೆ ವರ್ಷಕ್ಕೆ ಒಬ್ಬೊಬ್ಬರು 5 ಕ್ವಿಂಟಾಲು 2 ಕ್ವಿಂಟಾಲು ಈ ತರ ಊಟಕ್ಕೂ ತಗೊಂಡು ಹೋಗ್ತಾರೆ ಆ ನಂತರ ಆ ಬೆಳೆಯನ್ನು ನೋಡಿ ಒಂದು 10 ನಾನು ಬೀಜಕ್ಕಾಗಿ ಭತ್ತವನ್ನು ಕೊಟ್ಟಿದ್ದೀನಿ ನಿಮಗೆ ಹೇಗೆ ಪರಿಚಯ ಆಯ್ತು ಇದೊಂದು ನಮ್ಮ ಊರಲ್ಲಿ ಒಬ್ರು ಕೃಷಿ ಪಂಡಿತರಿದ್ದಾರೆ ಮಂದ್ರಿ ತೇಜಸ್ಸ ಅವರಿಗೆ ನಾನು ಒಂದ್ ದಿವಸ ಹೀಗೆ ಕಾಣಸಿಕ್ಕಿದ್ದಾಗ ಕೇಳಿದೆ ತೇಜ ನೀನು ಯಾವ ಭತ್ತ ಬೀಜ ಹೇಳ್ತೀಯ ಆ ಭತ್ತ ಬೀಜವನ್ನು ನಾನು ಬೆಳಿತೀನಿ ಅಂತೇಳಿ ಆವಾಗ ನನಗೆ ಹೇಳಿದ್ರು ಅಂಕಲ್ ನಾನು ನಿಮಗೆ ಒಂದು ಭತ್ತ ಕೊಡ್ತೀನಿ ಅದರ ಹೆಸರು ಪುಷ್ಪ ನನ್ನ ಅಕ್ಕನ ಮನೆಯಲ್ಲಿದ್ದೆ ಬಳಪದ ಮನೆ ಹೊಸ್ಕೇರಿಯಲ್ಲಿ ನಮ್ಮ ಅಕ್ಕನ ಮನೆ ಸಾಧ್ಯವಾದರೆ ತರಿಸಿ ಕೊಡ್ತೀನಿ, ಇಲ್ಲಾಂದ್ರೆ ನಿಮಗೆ ನಾನು ಅವ್ರ ಫೋನ್ ನಂಬರ್ ಕೊಟ್ಟು ಅವ್ರ ಮನೆ ಅಡ್ರೆಸ್ ಕೊಡ್ತೀನಿ, ನೀವು ಅಲ್ಲಿಗೆ ಹೋಗಿ ಅಂತ. ತರಿಸಿಕೊಡ್ಲಿಕ್ಕೆ ಅವ್ರ ಕೈಯಿಂದ ಆಗಲಿಲ್ಲ. ಆಮೇಲೆ ನಾನೇ ಆ ಮನೆ ಹುಡುಕಿಕೊಂಡು ಹೋದೆ. ಅವ್ರು ನನ್ನನ್ನು ಭಾಳ ಉಪಚಾರ ಮಾಡಿದರು. ತೇಜಸ್ ಕಳಿಸಿದ್ರು ಅಂತ ಹೇಳುವಾಗ ಅವರ ತಮ್ಮನೇ ಬಂದಾಗ ಅವರಿಗೆ ಆಯಿತು. ಆಮೇಲೆ ನನಗೆ ಅತಿ ಕಡಿಮೆ ಬೆಲೆಯಲ್ಲಿ ಅವರು ಇಷ್ಟು ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ನಾನು ಕೊಟ್ಟ ದುಡ್ಡು ಅವ್ರು ತಗೊಂಡ್ರು, ಒಂದು ಗಂಟಲ್ ಬತ್ತಾಳಿ ಅಂತಂದೆ. ನನಗೆ ತುಂಬ ಉಪಕಾರ ಆಗಿದೆ. ಇವತ್ತು ಕೂಡ ಅವ್ರನ್ನ ಮರೆಯೋಗಿಲ್ಲ ನಾನು. ಅವರ ಹೆಸರೇನಂದ್ರಿ? ತೇಜಸ್ಸಿನವರ ಭಾವ. ಅವರ ಹೆಸರು ನನಗೆ ಯೋಚನೆ ಬರುದಿಲ್ಲ. 5 ವರ್ಷಗಳಿಂದ ಪುಷ್ಪ ತಳಿಯನ್ನ ನೀವು ಪೋಷಣೆ ಮಾಡಿಕೊಂಡು ಬೀಜವನ್ನು ಬೇರೆಯವರಿಗೆ ಕೊಡ್ತೀರಿ ಅಂದ್ರೆ ಪ್ರತಿ ವರ್ಷ ಜಾಗ ಬದಲಾವಣೆ ಮಾಡ್ತೀರಾ ಅಥವಾ ಅದೇ ಜಾಗದಲ್ಲಿ ಭತ್ತ ಬೆಳೀತಿದ್ರೆ ಈ ಒಂದು ತಳಿದು? ಇಲ್ಲ, ನಾನು ಒಂದೇ ಭತ್ತದ ತಳಿ ಮಾಡೋದು. ನಮ್ಮ ಗದ್ದೆಯಲ್ಲಿ ಪೂರ್ತಿಯಾಗಿ ಅದೇ ಮಾಡೋದು, ನಾನು ಬೇರೆ ಬೇರೆ ಕಡೆ ಮಾಡೋದಿಲ್ಲ. ಇಂಟಾನು BKB ಬೆಳೆದಿದ್ರಿ, ಅದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಇಳುವರಿ ಮತ್ತೆ ಇತರೆ ಗುಣಗಳನ್ನ ಗಮನಿಸಿದ್ರೆ ಏನನ್ಸುತ್ತೆ? BKB ಸ್ವಲ್ಪ ಜಾಸ್ತಿ ಗೊಬ್ಬರ ಆದ್ರೆ ಬಿದ್ದು ಹೋಗುತ್ತೆ, ಬರೀ ಹುಲ್ಲಲ್ಲದ ಭತ್ತ ಸಿಗುದು ಕಷ್ಟ. ಅದಲ್ಲದೆ ಅದು ಸ್ವಲ್ಪ ತಡವಾಗುತ್ತೆ ಬೆಳೆ ತೆಗಿಲಿಕ್ಕೆ. ಇದಾದ್ರೆ 15ನೇ ತಾರೀಕಿಗೆಲ್ಲ ಕೊಯ್ಬಹುದು, ಮುಂಚೆ ಕೊಯ್ಬಹುದು. ಈ ವರ್ಷದ ಮಳೆಯಿಂದಾಗಿ ಒಂದು 8 ದಿವಸ ತಡವಾಗುತ್ತೆ. ಇದರಲ್ಲಿ ಭತ್ತ ಸಿಗುತ್ತೆ, ಹುಲ್ಲು ಸಿಗುತ್ತೆ. ನಾನು ಹೆಚ್ಚಿಗೆ 25,000ಕ್ಕಿಂತ ಹೆಚ್ಚಿನ ದುಡ್ಡು ನನಗೆ ಹುಲ್ಲಲ್ಲಿ ಸಿಗ್ತದೆ. 25,000 ರೂಪಾಯಿ ದುಡ್ಡು ಎಷ್ಟು ಎಕರೆ ಭತ್ತದ ಹುಲ್ಲಿನಿಂದ ಸಿಗುತ್ತೆ? ನನ್ನ ಖರ್ಚಿಗೆ ಇಟ್ಟುಕೊಂಡು ಇರುವ 3 ಎಕರೆ ಭತ್ತದಲ್ಲಿ ಸಿಗುತ್ತೆ ನನಗೆ. ಅಂದ್ರೆ BKB ತರ ಬೀಳುದಿಲ್ವಾ ಭತ್ತ? ಬೀಳೋದಿಲ್ಲ, ಬೀಳೋದಿಲ್ಲ. ಹೆಚ್ಚು ಗೊಬ್ಬರ ಆದ್ರೆ ಬೀಳೋದಿಂದ ಜಳ್ಳಾಗ್ಬಿಡುತ್ತೆ ಅಷ್ಟೇ. ಯಾವಾಗ ನೀವು ಬಿತ್ತನೆ ಮಾಡಿ ಮಡಿ ರೆಡಿ ಮಾಡ್ಕೊಳ್ತೀರಿ? ಎಷ್ಟು ದಿನದ ಸಸ್ಯನ ನಾಟಿಗೆ ಯಾವಾಗ ರೆಡಿ ಮಾಡ್ಕೊಳ್ತೀರಿ? ನಾನು June 30ಕ್ಕೆ ಪ್ರತಿ ವರ್ಷ ಬೀಜ ಹಾಕ್ತೀನಿ. July 28 ದಿವಸದ ಸಸಿಯನ್ನು ನಾಟಿ ಮಾಡ್ತೀನಿ. ಜುಲೈ ಕೊನೆಗೆ ನೀವು ನಾಟಿ ಮಾಡಿದ್ರೆ ಕಟಾವು ಯಾವಾಗ ಬರುತ್ತೆ? December 15, 10, 15 ಒಳಗೆ ಕಟಾವಿಗೆ ಬರುತ್ತೆ. 5 ತಿಂಗಳಾದಂಗೆ ಆಗುತ್ತಲ್ವಾ? 5 ತಿಂಗಳಲ್ಲಿ ಬರುತ್ತೆ. BKB ಆದ್ರೆ ಇನ್ನೊಂದು ತಿಂಗಳು ಹೆಚ್ಚು ಬೇಕಾಗುತ್ತಾ? ಹೆಚ್ಚು ಬೇಡ, ಒಂದು 15-20 ದಿವಸ ಹೆಚ್ಚು ಬೇಕಾಗುತ್ತೆ. 5 ತಿಂಗಳ ಅವಧಿ ಬರ್ತವೆ. ಇನ್ನೂ ಕೆಲವೊಂದು 3 ತಿಂಗಳಿಗೆ ಬಂದ್ಬಿಡ್ತವೆ, 4 ತಿಂಗಳಿಗೆ ಬರ್ತವೆ ಅಂತ ಹೇಳ್ತಾರೆ. ಆ ಒಂದು ತಳಿಗಳ ಬಗ್ಗೆ ನಾನು ಗಮನ ಹರಿಸಿದ್ರೆ ಅಥವಾ ಇದೇ ನಿಮ್ಗೆ ಇಷ್ಟವಾಗಿದೆಯಾ? 3 ತಿಂಗಳು 4 ತಿಂಗಳು ಭತ್ತ ಕೂಡ ನನ್ನ ಗದ್ದೆ ಪಕ್ಕದಲ್ಲಿ ಆಗ್ತಾ ಇದ್ದಾರೆ. ಅದು ಅಂದಾಜು September 1st ನಡ್ತಾನೆ. ಅವರು ವರ್ಷ ಪ್ರತಿ ಬೇರೆ ಕಡೆಯಿಂದ ಬೀಜ 5 ಕೆಜಿ 6 ಕೆಜಿ ತಂದು 1 ಎಕರೆಗೆ ನಾಟಿ ಮಾಡ್ತಾರೆ. ಆ ರೀತಿ ನಾವು ಮಾಡೋದೆ. ಆ ಟೈಮ್ಗೆ ಜನ ಸಿಗುವುದಿಲ್ಲ, ಎಲ್ಲರೂ ನಾಟಿ ಆದ ಮೇಲೆ ನಮ್ಮ ಗದ್ದೆ ಇಟ್ಟಿಲ್ಲ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಾನು ಇದನ್ನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಅಕ್ಕಿ ಎಷ್ಟಾಗಿದೆ, ಹುಲ್ಲುನು ಚೆನ್ನಾಗಿ ಸಿಗುತ್ತೆ, ಮಾರಾಟನು ಮಾಡ್ತೀರಿ, ನೀವು ಇಟ್ಕೊಳ್ತೀರಿ, ದನಕರುಗಳಿಗೆ ಕೊಟ್ಕೊಂಡು ಈ ಕಡೆಗೆ ಭತ್ತ ಲಾಭದಾಯಕ ಅನ್ನೋ ರೀತಿಯಲ್ಲಿ ನೀವು ಸ್ವೀಕರಿಸಿಕೊಂಡಿದ್ರಿ. 3 ಎಕರೆಯಿಂದ 25,000 ರೂಪಾಯಿ ಬರೀ ಹುಲ್ಲಿನಿಂದ ಸಿಗುತ್ತೆ ಅಂತ ಹೇಳ್ತೀರಿ. ಹಾಗೆ ಎಕರೆಗೆ ಹೇಗೆ ಇಳುವರಿ ಸಿಗ್ತಾ ಇದೆ ನಿಮಗೆ? ನನಗೆ ಎಕರೆಗೆ ಅಂದಾಜು 22-23 ಕ್ವಿಂಟಲ್ ಭತ್ತ ಬರುತ್ತೆ. ನಾನು ಈ ಹಿಂದೆ ಪ್ರಗತಿಪರ ರೈತನಾಗಿ ಆಯ್ಕೆಯಾಗಿದ್ದೀನಿ. ಈ ವರ್ಷ ಕೂಡ ಬಹುಮಾನ ಬರಬಹುದು ಅಂತ ನಾನು ಯೋಚನೆ ಮಾಡಿದ್ದೀನಿ. ಕಳೆದ ವರ್ಷದ ಬೆಳೆಯಲ್ಲಿ ಈಗ January 26ಕ್ಕೆ ಅನೌನ್ಸ್ ಮಾಡಬಹುದು, ಆಮೇಲೆ ಮಾತಾಡ್ತೇನೆ ನಾನು. ನೋಡಿ, ಭತ್ತದಲ್ಲಿ ಆಸಕ್ತಿಯಿಂದ ನೀವು ತೊಡಸ್ಕೊಂಡಿದ್ರಿ, ಹಿಂದೆ ಒಳ್ಳೆ ಇಳುವರಿಯನ್ನ ತೆಗೆದುಕೊಂಡಿದ್ರಿಂದ ನಿಮ್ಮನ್ನ ಗುರುತಿಸಿ ಗೌರವಿಸಿದರೆ ಸಗಣಿ ಗೊಬ್ಬರ ಮತ್ತು ಸೊಪ್ಪು ಅದನ್ನೆಲ್ಲ ಕೆಸರು ಮಾಡಿ ಮಾಡುವಾಗ ಕೊಡ್ತಾ ಇರ್ತೀರಲ್ವಾ? ಹೌದು, ಕೊಡ್ತಾ ಇರ್ತೀನಿ. ನಿಮ್ಮಲ್ಲಿ ಎಂತ ಸೊಪ್ಪುಗಳು ಸಿಗ್ತವೆ? ನಮ್ಮಲ್ಲಿ ಹೆಚ್ಚಿನ ಅಂಶ ಆಡಿಸೋಗೆ ಅಂತ ಹೇಳೋದಿದೆ, ಕಾಚಿ ಇದೆ, ಮತ್ತು ನೇರಳೆ ಮರ, ಬಿಟಿ ಮರ, ಈ ಸೊಪ್ಪುಗಳನ್ನೆಲ್ಲ ಹಾಕ್ತೀನಿ. ಗದ್ದೆ ಕರೆಯಲ್ಲಿ ಯಾವ್ಯಾವ ಮರ ಸಿಗುತ್ತೆ ಅಲ್ಲೆಲ್ಲ ಹಾಕ್ತೀನಿ. ಮೊದಲು ಎಷ್ಟು ಸಾರಿ ಟ್ರ್ಯಾಕ್ಟರಿಂದ ಉಳುಮೆ ಮಾಡ್ತೀರಿ ಮತ್ತೆ ಟಿಲ್ಲರ್ ಅನ್ನು ಇಟ್ಕೊಂಡಿದ್ರಲ್ಲ, ಅದ್ರ ಬಳಕೆ ಹೇಗಿದೆ ಹೇಳಿ? ನಾನು 2 ಸಲ ಮಾತ್ರ ಮೇಯಲ್ಲಿ ಓಡಿಸ್ತೀನಿ ಟ್ರ್ಯಾಕ್ಟರಿಂದ. ಆಮೇಲೆ June 1st ಏಕಲ್ ತಯಾರಿಗೆ ರೆಡಿ ಮಾಡ್ತೀನಿ. ನನ್ನದೇ ಸ್ವಂತ ಟಿಲ್ಲರ್ ಇರೋದ್ರಿಂದ ನಾನು ಹುಡ್ಕೊಳ್ತೀನಿ, ಕೆಲಸದವರು ಹುಡ್ತಾರೆ. ನಷ್ಟು ಸಾಲ ಇಷ್ಟು ಸಾಲ ಅಂತ ಲೆಕ್ಕ ಇಲ್ಲ. 5 ಸಾಲ ಹುಡ್ತೀನಿ, 6 ಸಾಲ ಹುಡ್ತೀನಿ. ಸಮಯ ಹುಲ್ಲು 2 ಕಂಡ್ರೆ ಅಲ್ಲಿ ಹುಡ್ತೀನಿ. ನಮಗೆ ಕಳೆ ಕೆಲಸ ಇಲ್ಲೇ ಇಲ್ಲ, ಕಳೆ ಕೆಲಸ ಮಾಡೋದೇ ಇಲ್ಲ ನಾವು. ಟಿಲ್ಲರ್ ಅನ್ನ ಯಾವಾಗ ತೆಗೆದುಕೊಂಡ್ರಿ, ಎಷ್ಟಾಗಿತ್ತು? 15 ವರ್ಷಕ್ಕಿಂತ ತಗೊಂಡೆ, ಒಂದು 5,000 ತಗೊಂಡೆ ಅವಾಗ. ಬರೀ ಭತ್ತದ ಕೆಲಸಕ್ಕಾಗಿ ತೆಗೆದುಕೊಂಡ್ರೆ ಅಥವಾ ಇನ್ನು ಬೇರೆ ಕೆಲಸಗಳನ್ನು ಮಾಡ್ಕೊಳ್ತೀರಾ ಟಿಲ್ಲರ್ ಇಂದ? ಇಲ್ಲ ಇಲ್ಲ, ಬರೀ ಭತ್ತದ ಕೆಲಸ ಮಾತ್ರ ನಡೆಯೋದು ನಮ್ಮಲ್ಲಿ. ಅಂದ್ರೆ ಕೆಸರು ಮಡಿ ಮಾಡ್ಲಿಕ್ಕೆ ಮಾತ್ರನ ಅಥವಾ ಇನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀರಾ ಟಿಲ್ಲರ್ ಅನ್ನ? ಇಲ್ಲ, ಗದ್ದೆ ಆರಂಭ ಕೆಲಸಕ್ಕೆ ಮಾತ್ರ. ನಮಗೆ ತೋಟಕ್ಕೆ ಹೋಗ್ಬೇಕಾದ್ರೆ ದಾರಿ ಇಲ್ಲ, ಮೊಟ್ಟೆ. ಅದಕ್ಕಾಗಿ ಕಷ್ಟ, ನಮ್ಮ ಟಿಲ್ಲರ್ ತೋಟದೊಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಉಳಿದಂತೆ ಕೇವಲ 1 ತಿಂಗಳು ಬಳಕೆ ಆಗುತ್ತೆ, ಅದನ್ನ ಹೇಗೆ ಕಾಪಾಡ್ಕೊಳ್ತೀರಿ? ಮತ್ತೆ 3 ವರ್ಷ ಅದು ಬಳಕೆಗೆ ಯೋಗ್ಯವಾಗಿರ್ಬೇಕು. ಮಧ್ಯದಲ್ಲಿ ಏನಾದ್ರೂ ಬೇರೆಯವರಿಗೆ ಉಪಯೋಗಿಸ್ಕೊಳ್ಳೋದು ಅಥವಾ ಬೇರೆ ಕೆಲಸಗಳಿಗೆ ಬಳಕೆ ಆಗೋದು ಹೇಗೆ? ನಮ್ಮ ಆರಂಭದ ಟೈಮಲ್ಲಿ ನನ್ನ ಗದ್ದೆಯ ಪಕ್ಕದಲ್ಲಿ ಗದ್ದೆಗಳಿದೆ, ಅವುಗಳಿಗೆಲ್ಲ ನಾನು ಬಾಡಿಗೆ ಅಂತ ಹೇಳಿ ಇಷ್ಟಂತ ಇಲ್ಲ, ಅವ್ರು ಕೊಟ್ಟರೆ ದುಡ್ಡನ್ನ ನಾನು ತಗೊಳ್ಳೋದು. ಅಂತೂ ನನ್ನ ಖರ್ಚುಗಳಾದರೆ ಆ ಟಿಲ್ಲರ್ ಖರ್ಚು ಮತ್ತು ಆ ಕೆಲಸ ಊರವನ ಖರ್ಚು ಕಳೆದರೆ ಸಾಕು. ಅಂತೂ ಒಂದು ಪ್ರೀತಿ, ವಿಶ್ವಾಸ, ಆಶೆ, ಎಲ್ಲರೂ ಚೆನ್ನಾಗಿರಬೇಕು, ನೆರೆಕರೆ ಚೆನ್ನಾಗಿರಬೇಕು ಅಂತ ಹೇಳುವಂಥ ಹಂಬಲ ನನ್ನಲ್ಲಿದೆ. ನಾನು ಸಂಪಾದನೆಗಾಗಿ ಟಿಲ್ಲರ್ ತೆಗೆದಿಲ್ಲ. ಅಂತೂ ನನ್ನ ನರಕರೆಯವರು ನನ್ನನ್ನು ಯಾವಾಗಲೂ ಹೊಂದಿಕೊಂಡಿದ್ದಾರೆ. ಸಗಣಿ ಗೊಬ್ಬರ 3 ಎಕರೆಗೆ ಎಷ್ಟು ಕೊಡ್ತೀರಿ? ಸಗಣಿ ಗೊಬ್ಬರ 3 ಎಕರೆಗೆ ಒಂದು 4-5 ಟ್ಯಾಕ್ಟರ್ ಎಲ್ಲ ಕೊಡ್ತೀನಿ. ಸಗಣಿ ಗೊಬ್ಬರ, ಸೊಪ್ಪು ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಾ? ರಾಸಾಯನಿಕ ಗೊಬ್ಬರವನ್ನು ಸ್ವಲ್ಪ ಮಟ್ಟಿಗೆ ಪೂರೈಕೆ ಮಾಡ್ತಾ ಇದ್ದೀನಿ. ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ? ನಾಟಿ ಆದಮೇಲೆ 15-20 ದಿವಸದೊಳಗೆ ಒಂದು 1/4 ಮೂಟೆಯಷ್ಟು ಯೂರಿಯಾವನ್ನು ಕೊಡ್ತೀನಿ ಎಲ್ಲದಕ್ಕೂ ತೆಳ್ಳಿಗಾಗಿ. ಆನಂತರ ಒಂದು 15-20 ದಿವಸ ಕಳೆದ ಮೇಲೆ ಎಕರೆಗೆ 1-1.5 ಚೀಲದಷ್ಟು 64 ಕೊಡ್ತೀನಿ. ಹಾಗಾಗಿ ಒಂದು 3-4 ಮೂಟೆಯಷ್ಟು 64 ಕೊಡ್ತೀನಿ. ಮತ್ತೆ ಯಾವ ಗೊಬ್ಬರನೂ ಕೊಡೋದಿಲ್ಲ. ಹಾಗೆ ಎಲ್ಲಾದರೂ ತೆಳ್ಳಿಗೆ ಕಂಡ್ರೆ ಬೆಳೆ ಅಲ್ಲಿಗೆ ಒಂದು ಸ್ವಲ್ಪ ಪುನಃ 2 ಸಲ ತೋರಿಸ್ತೀನಿ. ಆಮೇಲೆ ಯಾವ ರಾಸಾಯನಿಕ ಹಾಕೋದು ಅಂದ್ರೆ ಬಿತ್ತನೆ ಬೀಜಗಳನ್ನು ಹಾಕಿ 15 ದಿನಕ್ಕೆ ತೆಳ್ಳಿಗೆ ಗೊಬ್ಬರ ಕೊಡ್ತೀರಾ ಅಥವಾ ಸಸಿ ನೆಟ್ಟು 15 ದಿನ ಕೊಡ್ತೀರಾ? ಸಸಿ ನೆಟ್ಟು 15 ದಿವಸಕ್ಕೆ ಕೊಡ್ತೀನಿ. ಪೈರು ಉದ್ದ ಬರಬೇಕಾದ್ರೆ ಬೀಜ ಬಿತ್ತಿ 15 ದಿವಸದಲ್ಲಿ ಕೊಡಬೇಕು. ನಾವು 20-25 ದಿವಸ ಅಂದರೆ ಅದನ್ನು ಆ ಪೈರು ತಗೊಂಡೇ ಇರುವುದಿಲ್ಲ. ಅದಕ್ಕಾಗಿ ನಾವು ಆದಷ್ಟು ಬೇಗ 10-15 ದಿವಸ ಒಳಗೆ ಕೊಡಬೇಕು. ಇಂಥದ್ದೇ ಗೊಬ್ಬರ ಅಂತ ಅನ್ಕೊಂಡು ಅದು ಯಾವುದಿಲ್ಲ. ರಾಸಾಯನಿಕ ಯಾವ ಗೊಬ್ಬರ ಬೇಕಾದ್ರೆ ಹಾಕ್ಬೋದು. ಯೂರಿಯಾ ಮಾತ್ರ ಹಾಕಿದರೆ ಸ್ವಲ್ಪ ಕಷ್ಟ ಅಂದರೆ ಕೆಸದಾಗೆ ಎದ್ದು ಬರ್ತದೆ, ಅದು ಅನುಕೂಲ ಆಗುವುದಿಲ್ಲ. ನಾಟಿ ನೆಡುವಾಗ ಅದು ಬಗ್ಗಿ ಹೋಗುತ್ತದೆ. ಅದಕ್ಕಾಗಿ ತುಂಬ ಎತ್ತರ ಇರಬಾರ್ದು ಪೈರು, ಅದು ನಾವು ನೋಡಬೇಕು. ಭತ್ತದಲ್ಲಿ ಬೆಂಕಿ ರೋಗ ಮತ್ತು ಕೀಟಗಳು ಕಾಣಿಸ್ಕೊಳ್ಳೋದಿದೆ, ನೀವು ಏನಾದರೂ ಸಿಂಪಡಣೆ ಮಾಡ್ತೀರಾ ಸಸಿಮಡಿಗೆ ಮತ್ತು ಮುಖ್ಯ ಜಮೀನಲ್ಲಿ? ನಾನು ಸಸಿಮಡಿಗೆ ಮಾತ್ರ ಒಂದು 20 ದಿವಸದಲ್ಲಿ ಪೈರು ತೆಗೆದಂತ ಒಂದು 10 ದಿವಸಕ್ಕೆ ಮುಂಚೆ ಒಂದ್ಸಲ ಸ್ಪ್ರೇ ಮಾಡ್ತೀನಿ ರಾಸಾಯನಿಕ. ಆಮೇಲೆ ಯಾವ ಸ್ಪ್ರೇ ಮಾಡುವುದಿಲ್ಲ. ಏನಂದ್ರೆ ಜೊತೆ ಜೊತೆಯಲ್ಲಿ ಗೊಬ್ಬರ ಕೊಟ್ಟು ಅದ್ರ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಿದರೆ ಬೇಗ ಬೆಳೆ ಮುಚ್ಚಿಕೊಳ್ಳುತ್ತೆ. ಮುಚ್ಚಿಕೊಂಡ್ರೆ ಸೂರ್ಯನ ಪ್ರಕಾಶ ಭೂಮಿ ಮೇಲೆ ಬೀಳೋದಾದ್ರೆ ಕಳೆ ಯಾವುದು ಬರುವುದಿಲ್ಲ. ಅದು ನಮ್ಮ ರೈತನ ಮುಂದಿನ ಕೆಲಸ. ಹಾಗಾದ್ರೆ ಸಸಿಗಳನ್ನ ನೆಟ್ಟ ಬಳಿಕ ಕಟಾವಾಗದ ತನಕೇನು ಕಳೆಗಳನ್ನ ತೆಗೆಯೋದಿಲ್ವಾ? ಕಳೆ ಕೆಲಸವೇ ಮಾಡೋದಿಲ್ಲ ನಾನು. ಅಂದ್ರೆ ಭೋಗವಾಗಿ ಬೆಳೆಸಿಬಿಟ್ರೆ ಕಳೆಗಳು ಹತೋಟಿ ಆಗ್ತವೆ, ಕಳೆ ತೆಗೆಯುವ ಪ್ರಮೇಯನ ಬರೋದಿಲ್ಲ ಅಂತ ಹೇಳ್ತೀರಾ? ಹೌದು. ಮತ್ತೆ ನಾವು ಹೂಡುವಾಗ ಸಾಲ ಜಾಸ್ತಿ ಮಾಡಬೇಕು, ಆವಾಗ ಕಳೆ ಕಂಟ್ರೋಲ್ ಆಗುತ್ತೆ. 2 ಸಲ ಬೇಗ ಬೆಳೆಯನ್ನ ಉಲ್ಸಾಗಿ ಬೆಳೆಸಿ ಸೂರ್ಯನ ಬೆಳಕು ಗದ್ದೆ ಮೇಲೆ ಬೀಳದಾಗೆ ಮಾಡಬೇಕು. ಹಾಗಾದ್ರೆ ಮಾತ್ರ ಕಂಟ್ರೋಲ್ ಆಗುತ್ತೆ ಕಳೆ. ಒಂದ್ಸಾರಿನೂ ಕಳೆ ತೆಗಿಲಿಕ್ಕೆ ಹೋಗುದಿಲ್ವಾ? ಇಲ್ಲವೇ ಇಲ್ಲ. ಯಾಕೆ ಅಂದ್ರೆ ಕಳೆಯೂ ಖರ್ಚು ಜಾಸ್ತಿ. ನಾವು ವ್ಯವಸಾಯ ಮಾಡುದು ಅಂದ್ರೆ ಸಾಲದು, ನಾಟಿ ನಟ್ಟು ಬಿಟ್ಟು ಬಿಟ್ರೆ ಸಾಲದು. ಅದನ್ನು ನೋಡ್ಕೊಂಡಿರ್ಬೇಕು. ಒಂದು ಗಾದೆ ಇದೆ, ಗದ್ದೆಯನ್ನು ಕಂಡುಕೊಂಡು ಇರಬೇಕು, ತೋಟ ತೊಟ್ಟುಕೊಂಡಿರ್ಬೇಕು ಅಂತೇಳಿ. ಅದನ್ನು ನಾವು ಪಾಲಿಸಬೇಕು. ಸುಮ್ಮನೆ ನಮಗೆ ನಿಜವಾಗಿಯೂ 1 ರೂಪಾಯಿಗೆ 1 ರೂಪಾಯಿ 6 ತಿಂಗಳಲ್ಲಿ ಸಿಕ್ಕುವ ಬೆಳೆ ಯಾವುದೂ ಇಲ್ಲ, ಭತ್ತ ಮಾತ್ರ. ನೋಡಿ, ಲಾಭದಾಯಕ ಅಂತೀರಿ, ಉಪಯುಕ್ತ, ಮತ್ತೆ ದಿನನಿತ್ಯದ ಬಳಕೆಗೆ ನೀವೇ ಬೆಳೆದ ಅಕ್ಕಿಯನ್ನು ಉಪಯೋಗಿಸಿಕೊಳ್ಳಕ್ಕೂ ಪ್ರಯೋಜನಕಾರಿ ಅಲ್ವಾ? ನಿಜವಾಗಿಯೂ ನಿಜವಾಗಿಯೂ ಅದು ಒಂದು ಖುಷಿ ಆಗುತ್ತೆ ಮನಸ್ಸಿಗೆ. ಏನಿಲ್ಲದಿದ್ರೂ ಊಟ ಮಾಡೋದಾದ್ರೂ ಅಕ್ಕಿ ಭತ್ತವನ್ನು ನೋಡಿಕೊಂಡಿದ್ರೆ ಅವನು ಹೊಟ್ಟೆ ತುಂಬುತ್ತದೆ. ನಾವು ಬೆಳೆದು ಬೇರೆಯವರಿಗೆ ಕೊಡ್ತೀರಿ, ಮತ್ತೆ ಕಾಣಿಕೆಗೆ ದೇವಸ್ಥಾನಕ್ಕೂ ಕೊಡೋದಿದೆ ಅಲ್ವಾ ನೀವು? ಹೌದು. ವಿಷ್ಣುಪ್ಪ ದೇವಸ್ಥಾನಕ್ಕೆ 3 ವರ್ಷದಿಂದ ಪ್ರತಿ ವರ್ಷ ನಾನು 1 ಕ್ವಿಂಟಲ್ ಅಕ್ಕಿ ಮಾಡಿ ಕೊಡ್ತೀನಿ. ನಾನು ಎಲ್ಲಿವರೆಗೆ ಭತ್ತ ಬೆಳೆ ಮಾಡ್ತೀನೋ ಅಲ್ಲಿವರೆಗೆ ನಾನು ಕೊಡ್ತಾ ಇರ್ತೀನಿ ಅಂತೇಳಿ ಒಂದು ಮಾತು ಕೊಟ್ಟಿದ್ದೀನಿ. ಅಲ್ಲಿನ ನಮ್ಮ ಊರಿನ ಜನರಿಗೆಲ್ಲ ಬಹಳ ಖುಷಿಯಾಗಿದೆ. ಇಲ್ಲಿ ಮನೆಗೆ ಬಂದು ಭತ್ತವನ್ನ ಅಥವಾ ಅಕ್ಕಿಯನ್ನು ತೆಗೆದುಕೊಂಡು ಹೋಗೋರು ಇದ್ದಾರಾ? ಅಕ್ಕಿ ತೆಗೆದುಕೊಂಡು ಹೋಗೋರು ಯಾರು ಇಲ್ಲ, ಭತ್ತವನ್ನು ಕ್ರಯಕ್ಕೆ ತಗೊಂಡು ಹೋಗ್ತಾರೆ. ಅಂದ್ರೆ ಅಕ್ಕಿ ಮಾಡಿಸ್ಕೊಳ್ಳಿಕ್ಕೆ ಮತ್ತು ಬಿತ್ತನೆಗೆ ಅಲ್ವಾ? ಅಕ್ಕಿ ಊಟಕ್ಕೂ ಮತ್ತು ಬಿತ್ತನೆಗೂ. ಕಟಾವು ಯಂತ್ರಗಳಿಂದ ಮಾಡಿಸೋದಿದೆ, ನಿಮ್ಮಲ್ಲಿ ಏನು ಇತಿಮಿತಿಗಳಿದ್ದಾವೆ? ಕೈಯಿಂದ ಕಟಾವು ಮಾಡಿಸ್ತೀರಾ, ಯಂತ್ರ ಉಪಯೋಗಿಸ್ಕೊಳ್ತೀರಾ ಹೇಗೆ? ಯಂತ್ರದಲ್ಲಿ ಮಾಡಬೇಕಾದ್ರೆ ನಮಗೆ ಹುಲ್ಲು ಸರಿಯಾದಕ್ಕೆ ಸಿಕ್ಕುವುದಿಲ್ಲ, ಅಲ್ಲೇ ಗದ್ದೆಲೇ ಇಡ್ತಾರೆ. ಆಮೇಲೆ ಅದು ಎತ್ತರದ ಬೆಳೆ ಆದರೆ ಯಂತ್ರಕ್ಕೆ ಆಗುವುದಿಲ್ಲ. ಅದಕ್ಕೆ ಕುಳ ಬೆಳೆ ನೆಡಬೇಕು. ಕುಳ ಬೆಳೆ ನೆಟ್ಟರೆ ಅದು ನನಗೆ ಇಷ್ಟ ಇಲ್ಲ, ಅದಕ್ಕಾಗಿ ನಾನು ಕುಳ ಬೆಳೆ ಮಾಡುವುದಿಲ್ಲ. ಹುಲ್ಲಿನಲ್ಲಿ ನನಗೆ ಲಾಭ ಇದೆ, ಅದಕ್ಕಾಗಿ ನಾನು ಎತ್ತರದ ಬೆಳೆಯನ್ನು ಮಾಡುವುದು. ಮಿಷಿನಿಂದ ಮಾಡಿದರೆ ಭತ್ತ ಹಸಿ ಹಸಿ ಆಗಿ ಬರುತ್ತೆ. ನಿಜವಾಗಿಯೂ ಭತ್ತ ಕಟಾವು ಮಾಡಿ ಭತ್ತ ಹುಲ್ಲಿನಲ್ಲಿ 1 ವಾರ ಒಣಗಬೇಕು, ಅದು ನಮಗೆ ಬಹಳ ಪ್ರಯೋಜನ. ಕಟಾವು ಮಾಡಿ ಗದ್ದೆಯಲ್ಲೇ 1 ವಾರ ಹಾಗೆ ಬಿಟ್ಬಿಡ್ತೀರಾ? ಹೌದು, ಅಲ್ಲಿ 1 ವಾರ ಬಿಸಿಲಿಗೆ ಬಿಡ್ತೀವಿ. ಆಮೇಲೆ ಮತ್ತೇನು ಮಾಡ್ತೀರಿ? ಮತ್ತೆ ಹೊರೆ ಮಾಡಿ ಕಣಕ್ಕೆ ತಂದು ಬಡಿತೀವಿ. ಬಡಿದು ತಂದು ಕಣಿ, ಕೆಲವೊಬ್ರು ಅಲ್ಲಿಂದ ತಂದು ಗೂಡು ಹಾಕಿ ಅಲ್ಲೊಂದು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಕಣ ಮಾಡ್ಕೊಳ್ಳೋದಿದೆ ಅಥವಾ ಬಿಡುವಾದಾಗ ನೋಡ್ಕೊಳ್ಳೋದಿದೆ, ಈ ತರನು ಮಾಡೋದಿದೆ. ನೀವು ಆ ತರ ಮಾಡ್ಲಿಕ್ಕೆ ಹೋಗಿಲ್ವಾ ಅಥವಾ ಹೇಗೆ? ಈಗ ಮೆದಿಟ್ಟು ಆಮೇಲೆ ಅದನ್ನು ತೆಗೆಯುದು ಬಡಿಯುದು ಅದೆಲ್ಲ 2-3 ಕೆಲಸ. ಅದಕ್ಕಾಗಿ ನಾವು ಗದ್ದೆಯಿಂದ ಸೀದಾ ತರುವುದು, 3-4 ಜನ ಬಡಿಲಿಕ್ಕೆ ಇರ್ತಾರೆ, ಹಾಗೆ ಬಡಿದು ಭತ್ತವನ್ನು ಮನೆ ತರ್ತೀವಿ. ಹೋದ ವರ್ಷ ಏನು ಬಿತ್ತನೆಗೆ ಬೆಲೆ ಇಟ್ಟು ಕೊಟ್ರಿ ರೈತರಿಗೆ, ಮತ್ತೆ ಅಕ್ಕಿ ಮಾಡಿಸೋ ಜನಗಳಿಗೆ ನೀವು ಭತ್ತವನ್ನು ಕೊಟ್ಟಿದ್ರಲ್ಲಿ ಏನು ಬೆಲೆ ನಿಗದಿಪಡಿಸಿಕೊಂಡ್ರಿ? ನಾನು RMC ಕೊಟ್ರೆ 2,000 ರೂಪಾಯಿ ಸಿಗುತ್ತೆ, ಅದು ಒಂದು ತಿಂಗಳು ಕಳೆದು ಹಣ ಸಿಕ್ಕೋದು. ನಾನು ಇಲ್ಲಿ ಅವರಿಗೆ ಹೇಳ್ತೀನಿ, ನೋಡಿ RMC ತಗೊಂಡ್ರೆ 200 ರೂಪಾಯಿ ಖರ್ಚಿದೆ, ಅಲ್ಲಿ ಆ ಶಿಂಕಿ ಈ ಶಿಂಕಿ ಜೋದು ಇದು ಅಂತೇಳಿ ಹಿಡಿತಾರೆ. ನಾನು ಇಲ್ಲಿ 1,800 ರೂಪಾಯಿ ಸಿಕ್ಕಿದ್ರೆ ಸಾಕು ನನಗೆ, ಅದೇ ಸಮಾಧಾನ ನನಗೆ. 2-3 ದಿವಸ ತಿರುಗೋ ಕೆಲಸ ಇಲ್ಲ, ಅದಕ್ಕಾಗಿ 1,800 ರೂಪಾಯಿ ಬೆಲೆ ಮಾಡ್ಕೊಂಡಿದ್ದೀನಿ. ಬೀಜಕ್ಕೂ ಅದೇ ರೇಟು, ಊಟಕ್ಕೆ ತಗೊಂಡು ಹೋಗೋರಿಗೂ ಅದೇ ರೇಟು. ಬಿತ್ತನೆ ಬೀಜಕ್ಕೂ ಅದೇ ಬೆಲೆ, ಊಟಕ್ಕೆ ತೆಗೆದುಕೊಂಡು ಹೋಗೋರಿಗೂ ಅದೇ ಬೆಲೆ, ಒಂದು ರೀತಿಯಲ್ಲಿ ಒಳ್ಳೇದೇ. ಕೆಲವೊಂದ್ಸರಿ ಬಿತ್ತನೆ ಬೀಜಕ್ಕೆ ಹೆಚ್ಚಿಗೆ ಬೆಲೆಯನ್ನ ನಿಗದಿ ಮಾಡಿಸೋದಿದೆ, ಆಮೇಲೆ ಊಟಕ್ಕೆ ತೆಗೆದುಕೊಂಡು ಹೋಗೋರಿಗೆ ಒಂದು ಬೆಲೆಯನ್ನ ಇಡೋದಿದೆ. ಪ್ರತಿ ವರ್ಷದ ಭತ್ತ ಬೆಳಿತಿರಲ್ಲ, ಮಾರಾಟ ಆಗ್ತಾ ಇರತ್ತಲ್ವ? ಮಾರಾಟ ಆಗುತ್ತೆ. ಕಳೆದ ವರ್ಷದ ಭತ್ತ ಮಾರ್ಚಾರಿ ಊಟ ಮಾಡುವಷ್ಟು ನಮ್ಮಲ್ಲಿದೆ. ಹುಲ್ಲನ್ನ ದನಕರುಗಳು ಇಷ್ಟಪಟ್ಟು ತಿಂತಾವ? ನಿಜವಾಗಿ ಒಂದು ಕಣೆ ಹಾಳು ಮಾಡೋದಿಲ್ಲ, ಬಹಳ ಇಷ್ಟಪಟ್ಟು ತಿಂತಾ ಇದ್ದೆ. ಪುಷ್ಪ, ಈ ತಳಿಯನ್ನು ನೀವು ಬೆಳಿತದ್ರಿ, ಅಕ್ಕಪಕ್ಕದಲ್ಲಿ ನಿಮ್ಮನ್ನು ನೋಡ್ಕೊಂಡು ಯಾರಾದ್ರೂ ಬದಲಾವಣೆ ಮಾಡ್ಕೊಂಡಿದ್ರೆ ಅಥವಾ ಯಾವ್ಯಾವ ತಳಿಗಳನ್ನ ಸಾಗುವಳಿ ಮಾಡ್ತದ್ರೆ? ನಾನು ಅಕ್ಕಪಕ್ಕದಲ್ಲಿ ಅಂದ್ರೆ ನಮ್ಮ ಬೆತ್ತವನ್ನೇ ತಗೊಂಡು ನನ್ನ ಗದ್ದೆ ಪಕ್ಕದಲ್ಲಿ ಒಬ್ರು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಹೈಬ್ರಿಡ್ ಮಾಡ್ತಾ ಇದ್ದಾರೆ, ಒಬ್ರು ಈಗ ಚಿಕ್ಕಮದು ಅಂತೇಳಿ ಒಂದು ಮಾಡಿದ್ದಾರೆ, ಅದು ಬಹಳ ಗಿಡ್ಡ ಬೆಳೆ, ಅದು ನನಗೆ ಮನಸ್ಸಿಗೆ ನೋಡ್ಲಿಕ್ಕೆ ಇಷ್ಟ ಆಗುದಿಲ್ಲ. ಹಾಗೆ ಒಬ್ಬೊಬ್ರು ನಂತರ ಮಾಡ್ತಾರೆ. ಈಗ ಯಂತ್ರದಲ್ಲಿ ಕಟಾವು ಮಾಡ್ಬೇಕಾದ್ರೆ ಚಿಕ್ಕ ಬೆಳೆ ಮಾಡ್ಬೇಕು ಅಂತೇಳಿ ಹಲವಾರು ಮಂದಿ ಮಾಡಿದ್ದಾರೆ ಚಿಕ್ಕ ಬೆಳೆ. ಇಲ್ಲಿ ಯಂತ್ರಗಳನ್ನು ಬಳಕೆ ಮಾಡ್ಕೊಂಡು ಕಟಾವು ಮಾಡಿಸ್ಕೊಳ್ತಾರೆ? ಇದ್ದಾರೆ ಮಾಡಿಸ್ಕೊಳ್ತಾರೆ. ನಿಮ್ಮ ಗದ್ದೆಗೆ ಯಂತ್ರ ಬರೋದಿಲ್ಲ ಅಂತ ಅನ್ನೋ ತರ ಆಗಿದೆಯಾ, ಅಥವಾ ಯಂತ್ರ ಬೇಡ ಅಂತ ಅನ್ಕೊಂಡು ಕೈಯಿಂದ ಕಟಾವು ಮಾಡಿಸ್ಕೊಳ್ತೀರಾ? ಹೇಗೆ ಕೈಯಿಂದ ಕಟಾವು ಮಾಡಿಸೋದೊಂದು ಚಂದ, ಸಂತೋಷ, ಖುಷಿ. ಅದಕ್ಕೆ ಆಳುಗಳು ಬರ್ತಾರೆ, ತಮಾಷೆ ಮಾಡಿಕೊಂಡು ಆಟಾಡ್ಕೊಂಡು ಕೂಲಿ ಕೆಲಸವೇ ಗೊತ್ತಾಗೋದಿಲ್ಲ, ಅದೊಂದು ಚಂದ. ಈ ಯಂತ್ರ ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಸುಮ್ಮನೆ ಅಷ್ಟೇ. ಹುಲ್ಲನ್ನ ಹೇಗೆ ದಾಸ್ತಾನು ಮಾಡ್ಕೊಳ್ತೀರಾ, ಬಣವೆ ತರ ಹಾಕೊಳ್ತೀರಾ, ಅಥವಾ ಒಂದು ಕಟ್ಟಡದಲ್ಲಿ ದಾಸ್ತಾನು ಮಾಡ್ಕೊಳ್ತೀರಾ ದನಕರುಗಳಿಗೆ ಹಾಕ್ಲಿಕ್ಕೆ? ಇಲ್ಲ, ಅದನ್ನು ನಮ್ಮಲ್ಲಿ ಹುಲ್ಲು ಮುಂಡ ಅಂತ ಹೇಳ್ತೀವಿ, ಆ ಥರ ಮೆಟ್ಟಿ ಕ್ಲೀನಾಗಿ ಹೊದಿಕೆ ಮಾಡ್ತೀವಿ, ಅದ್ರ ಮೇಲೆ ಟಾರ್ಪಲ್ ಆಗ್ತದೆ. ಭತ್ತವನ್ನು ಹೇಗೆ ಸಂಗ್ರಹಣೆ ಮಾಡ್ಕೊಳ್ತೀರಿ? ನನ್ನಲ್ಲಿ ಗೋಡನ್ ಇದೆ, ಗೋಡನ್ನಲ್ಲಿ ಗೋಣಿಯಲ್ಲಿ ಕಟ್ಟಿ ಮಾರಾಟ ಮಾಡೋದಕ್ಕೆ ಇರೋದನ್ನೆಲ್ಲ ಅಲ್ಲಿ ಇರ್ತೀನಿ. ಬಾಕಿ ಒಂದು 25-30 ಬಟ್ಟಿಯಷ್ಟು ನಮ್ಮ ಮನೆ ಅಟ್ಟ ಇದೆ, ಅಟ್ಟದಲ್ಲಿ ಆಗ್ತೀವಿ. ನೀವು ಪಿ ಯು ಸಿ ಮುಗಿಸಿದ ಬಳಿಕ ಕೃಷಿಗೆ ಬಂದ್ರಲ್ಲ, ಆಗ್ಲಿಂದಲೂ ಭತ್ತ ಬೆಳ್ಕೊಂತ ಬಂದಿದ್ದೀರಾ? ಹೌದು, ಆಗಿಂದ ಭತ್ತ ಬೆಳೀತಾ ಬಂದಿದ್ವಿ. ಆವಾಗ ಎತ್ತುಗಳನ್ನು ಓಡ್ತಿದ್ದೀವಿ, ಈಗ ಯಂತ್ರ ಆಗಿದೆ. ಭತ್ತದ ಕಟಾವಿನ ಬಳಿಕ ತರಕಾರಿಗಳನ್ನ ಬೆಳ್ಕೊಳ್ಳೋರು ಇದ್ದಾರೆ ನೀವು? ಮುಂದೆ ಎಲ್ಲ ತರಕಾರಿ ತುಂಬಾ ಬೆಳೀತಾ ಇದೆ, ಈಗ ಪ್ರಾಯ ಆಯ್ತು, ಆಗುದಿಲ್ಲ. ಈಗ ಕಾಫಿ ತೋಟ ಸ್ವಲ್ಪ ಜಾಸ್ತಿ ಇದೆ, ಒಳ್ಳೆ ಫಸಲು ಬರ್ತದೆ, ಅದಕ್ಕೆ ತೋಟದ ಜೊತೆಲಿ ಆಗ್ಬಿಡುತ್ತೆ. ಅದಕ್ಕೆ ಈಗ ತರಕಾರಿ ಯಾವ್ದು ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ಹಿಂದೆಲ್ಲ ಏನೇನು ತರಕಾರಿಗಳನ್ನ ಬೆಳ್ಕೊಳ್ತಿದ್ರಿ, ಎಷ್ಟೆಷ್ಟು ಬೆಳ್ಕೊಳ್ತಾ ಇದ್ರಿ? ಈ ಹಿಂದೆ ನಾನು ಬೀನ್ಸ್ ಬೆಳೀತಿದ್ದೆ, ಮೆಣಸು ಬೆಳೀತಿದ್ದೆ, ಬದನೆ ಬೆಳೀತಿದ್ದೆ, ಸೌತೆ, ಬೆಳ್ಳರಿ ಎಲ್ಲವನ್ನು ಬೆಳೀತಿದ್ದೆ. ಮಾರ್ಕೆಟ್ ತಗೊಂಡು ಹೋಗಿ ಆಗ್ತಾ ಇದ್ದೆ, ಕೂತು ಮಾಡ್ತಾ ಇದ್ದೆ. ಇವಾಗ ಪ್ರಾಯ ಆಗಿದ್ದರಿಂದ ಅದೆಲ್ಲ ಆಗುದಿಲ್ಲ, ಮತ್ತೆ ಹಸದವರಿಂದ ಮಾಡ್ತಿದ್ರೆ ಅದು ಲಾಭದಾಯಕ ಅಲ್ಲ, ಹಾಗಾಗಿ ಅದನ್ನು ನಿಲ್ಸಿದ್ದೇನೆ. ಅಂದ್ರೆ ಭತ್ತದ ಕಟಾವಿನ ಬಳಿಕ ಮೂರ್ನಾಲ್ಕು ತರದ ತರಕಾರಿಗಳನ್ನು ಬೆಳೆದು ನೀವೇ ಮಾರಾಟ ಮಾಡ್ಕೊಂಡು ಬರ್ತಿದ್ರ? ಹೌದು ಹೌದು. ಎಲ್ಲಿ? ಮಾರ್ಕೆಟ್ಗೆ ಹೋಗಿ ತಗೊಂಡು ಹೋಗಿ ಮಾರಾಟ ಮಾಡ್ತೇವೆ. ಮಡಿಕೇರಿಗೆ? ಮಡಿಕೇರಿಗೆ. ಒಳ್ಳೇದೆ, ಏನು ವ್ಯಾಪಾರಸ್ಥರಿಗೆ ನಾವು ನೇರವಾಗಿ ಕೊಡೋದಕ್ಕಿಂತ ನಾವೇ ವ್ಯಾಪಾರಿಗಳಾದ್ರೆ ತಕ್ಕಷ್ಟು ದುಡ್ಡು ಉಳಿತತೆ, ಹೆಚ್ಚು ಹಣ ಗಳಿಕೆ ಆಗ್ತದೆ, ಮತ್ತಿತರ ಪ್ರಯೋಜನಗಳು. ಗ್ರಾಹಕರಿಗೆ ಸ್ವಲ್ಪ ಬೆಲೆಯಲ್ಲಿ ಕಡಿಮೆ ಇಟ್ಕೊಂಡು ಕೊಟ್ಟರು ಅವರು ಖುಷಿ ಪಡ್ತಾರೆ, ಮತ್ತೆ ಬರ್ತಿರ್ತಾರೆ. ಹೀಗೆ ಆಸಕ್ತಿಯಿಂದ ಪುಷ್ಪ ತಳಿಯ ಭತ್ತವನ್ನ ಬೆಳ್ಕೊಳ್ತದ್ರಿ, 5-6 ವರ್ಷಗಳಿಂದ ಇದರ ಸಾಗುವಳಿಯಲ್ಲಿ ತಾವು ನಿರತರಾಗಿದ್ರಿ. ನಿಮ್ಮ ಅನುಭವಗಳನ್ನ ಹಂಚಿಕೊಡ್ರಿ ಗಣೇಶನ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಮೇಕೆರೆ ಗ್ರಾಮದ ತೆನ್ನೀರ ಎ ಗಣಪತಿ ಅವರ ಪುಷ್ಪ ತಳಿ ಭತ್ತದ ಸಾಗುವಳಿಯಲ್ಲಿನ ಅನುಭವಗಳನ್ನು ಆಲಿಸ್ಕೊಂಡ್ರಿ. ಸೇವನೆಗೂ ಹಿತವಾಗಿರುತ್ತಂತ ಹೇಳ್ತಿದ್ದಾರೆ ಗಣೇಶ್ ಅವರು. ಹಾಗೆ ಬಿತ್ತನೆಗೂ ರೈತರು ತೆಗೆದುಕೊಂಡು ಹೋಗೋದಿದೆ ಅಂತ ಅಂದ್ಕೊಂಡು ಮಾತಾಡಿದರು. ಅವರ ಸಂಖ್ಯೆ ನಿಮಗಾಗಿ 8-2-7-7-2-6-4-7-5-0 8-2-7-7-7-2-6-4-7-5-0 ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲ್ಲಿ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಬಿ ಎ ಗಣೇಶ್. ಕೃಷಿಯೇ ಜೀವ, ಕೃಷಿಯೇ ಹಳ್ಳಿಗರಿಗೆಲ್ಲ ಆಪದ್ಬಾಂಧವ. ಕೃಷಿಯೇ ಜೀವ, ಹಳ್ಳಿಗರಿಗೆಲ್ಲ ಆಪದ್ಬಾಂಧವ.

ಅಯ್ಯ ಧೀಮಂತ ಭೂತಾಯ ಧೀಮಂತ ಆರೋಗ್ಯ ಆನಂದದ ಭಾವ ಆರೋಗ್ಯ ಆನಂದದ ಭಾವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 13,700 13,800 ಅರಬಿಕಾ ಚೆರಿ 6,750 6,850 ರೋಬಸ್ಟಾ ಪಾರ್ಚ್ಮೆಂಟ್ 8,000 ರೋಬಸ್ಟಾ ಚೆರಿ 4,200 ಕಾಳುಮೆಣಸು ಕ್ವಿಂಟಾಲ್ಗೆ 48,000 ಒಣ ಅಡಿಕೆ ಕ್ವಿಂಟಾಲ್ಗೆ 45,000 49,500 ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕೇಳುಗರೆ, ನಾಳೆಯಿಂದ ಒಡಿಶಾದಲ್ಲಿ ನಡೆಯಲಿರುವ ಹಾಕಿ ವರ್ಲ್ಡ್ ಕಪ್ ಪಂದ್ಯಾಟದ ಕುರಿತು ವೀಕ್ಷಕ ವಿವರಣೆಗಾರರಾದ ಶ್ರೀ ಚೆಪ್ಪುಡಿರ ಕಾರ್ಯಪ್ಪ ಅವರಿಂದ ಮಾಹಿತಿ ಈ ರಾತ್ರಿ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ, ಇಂದಿನ ಯುವ ಜನಾಂಗ ಒಳ್ಳೆ ದಾರಿಯಲ್ಲಿ ನಡೆದರೆ ಮಾತ್ರ ಭವಿಷ್ಯದ ಭಾರತನ ಸದೃಢ ಆಗಿ ಕಟ್ಟಿಗೆ ಸಾಧ್ಯತಾ ಶಾಸಕರಾದ ಕೆಜಿ ಬೋಪಯ್ಯ ಅವರು ಹೇಳಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ಬೇರೆ ಬೇರೆ ಘಟಕಗಳ ಕೂಡುಕೂಟಲ್ಲಿ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಡೆದ ರಾಷ್ಟೀಯ ಯುವ ದಿನ ಹಂಗೆ ಯುವ ಸಪ್ತಾಹ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವರು ಮಾತಾಡಿದ್ರು. ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಬಿ ಪ್ರಸಾದ್ ಅವರು ಮಾತಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ಆಸೆ ಆಮಿಷಗ ಮಾದಕ ಚಟಗಳಿಗೆ ಒಳಗಾಗದೆ ಶಿಸ್ತುಬದ್ಧ ಹಂಗೆ ಸಂಯಮದ ಜೀವನಂದ ನಡೆಸಕೂತ ಹೇಳ್ದು. ಈ ಸಂದರ್ಭ ಮುಖ್ಯಪಟ್ಟ ಅಧಿಕಾರಿಗ ಹಾಜರಿದ್ದು. ಹಂಗೇನೆ ಸೋಮರಪೇಟೆಯಲ್ಲಿ ನಡೆದ ಕಾರ್ಯಕ್ರಮನ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ ಉದ್ಘಾಟನೆ ಮಾಡಿ ಮಾತಾಡಿ, ಈ ನೆಲದ ಕನ್ನಡ ಭಾಷೆಗೆ ಸೂರ್ಣ ಆದ್ಯತೆ ಕೊಡದರೊಟ್ಟಿಗೆ ಬದುಕಿನ ಭಾಷೆಯಾಗಿರುವ ಇಂಗ್ಲಿಷ್ ಜ್ಞಾನನ ವಿದ್ಯಾರ್ಥಿಗೆ ಪಡ್ಕೊಂಡು ಅವಶ್ಯ ಅಂತ ಹೇಳಿದು. ಕೊಡಗು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತೆ ಮಿನಿ ತಾರಾಲಯ ನಿರ್ಮಾಣ ಸಂಬಂಧ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಕಟ್ಟಡ ವಾಸ್ತುಶಿಲ್ಪಿ ಮುಖ್ಯಸ್ಥರಾದ ಮಹೇಶ್ ಹಿರೇಮಠ್ ಸೇರಿದಂಗೆ ಇತರರೊಟ್ಟಿಗೆ ಇಂದು ಸ್ಥಳ ವೀಕ್ಷಣೆ ಮಾಡಿದವು. ಮಡಿಕೇರಿ ಪ್ಯಾಟೆಯಿಂದ ಹೊರವಲಯದ ಕೆನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಜಾಗನ ಪರಿಶೀಲಿಸಿದ್ದು ನೋಡಲ್ ಅಧಿಕಾರಿ ಟಿಜಿ ಪ್ರೇಮ್ ಕುಮಾರವು ಮಾತಾಡಿ, 5 ಕೋಟಿ ವೆಚ್ಚಲ್ಲಿ ಮಿನಿ ತಾರಾಲಯ ಮತ್ತೆ 4 ಕೋಟಿ ವೆಚ್ಚಲ್ಲಿ ಕೊಡಗು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಶುರು ಮಾಡಕ್ಕೂ ಆ ನಿಟ್ಟಲ್ಲಿ ಬೇಗ ಕೆಲಸ ಹಾಕುತ್ತ ಹೇಳ್ದು. ಮತ್ತೆ ಕೊಡಗು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತೆ ಮಿನಿ ತಾರಾಲಯ ಶುರು ಮಾಡುವ ಸಂಬಂಧ ರೂಪುರೇಷೆ ಬಗ್ಗೆ ಚರ್ಚೆ ನಡೆದು. ಈ ಸಂದರ್ಭ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಭೂ ದಾಖಲೆಗಳ ಉಪನಿರ್ದೇಶಕರಾದ ಪಿ ಶ್ರೀನಿವಾಸ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಂಗೆ ಕೂಡಿಗೆ ಕ್ಲಸ್ಟರ್ ಕೇಂದ್ರದ ವತಿಯಿಂದ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎನ್ಎಸ್ಎಸ್ ಘಟಕ ಹಂಗೆ ಎಸ್ಟಿಎಂಸಿ ಕೂಡುಕೂಟಲ್ಲಿ ಇಂದು ಕೂಡಿಗೆ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಹಬ್ಬಕ್ಕೆ ಚಾಲನೆ ಸಿಕ್ತು. ಮಕ್ಕಳ ಕಲಿಕಾ ಹಬ್ಬಕ್ಕೆ ಚಾಲನೆ ಕೊಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಸುರೇಶ್, ಈ ಹಬ್ಬದ ಮೂಲಕ ಮಕ್ಕ ತಮ್ಮನ್ನ ತಾವು ಸ್ವತಃ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಒಳ್ಳ ಅನುಭವ ಹಂಗೆ ಚೇತೋಹಾರಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಕ್ಕೆ ಸಹಕಾರಿಯಾದೆ ಅಂತ ಹೇಳಿದು. ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸಿಕೆ ಸಹಕಾರಿಯಾದ ಈ ಕಲಿಕಾ ಹಬ್ಬ ಮಕ್ಕಳಲ್ಲಿ ಕ್ರಿಯಾಶೀಲ ವ್ಯಕ್ತಿತ್ವ ಸೃಜನಶೀಲತೆ ಹಂಗೆ ಆತ್ಮವಿಶ್ವಾಸ ಬೆಳೆಸಿಕೆ ಒಳ್ಳೆ ವೇದಿಕೆ ಒದಗಿಸಿದೆ ಅಂತ ಹೇಳಿದು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಯಾಗಿದ್ದು ಗ್ರಾಮೀಣ ಭಾಗದ ಜನ ಮತ್ತೆ ಹೆಣ್ಮಕ್ಕಳ ಯೋಜನೆಯ ಸದುಪಯೋಗ ಪಡ್ಕೊಂಡು ಕೂತ ವಿರಶ್ಪೇಟೆ ತಾಲೂಕು ಪಂಚಾಯಿತಿ ಇಒ ಕೆಸಿ ಅಪ್ಪಣ್ಣವು ಹೇಳಿದು. ವಿರಶ್ಪೇಟೆ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ನಡೆದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಹೆಣ್ಮಕ್ಕಳಿಗೆ ನರೇಗಾ ಯೋಜನೆಯಲ್ಲಿ ಸುಮಾರು ಸೌಲಭ್ಯಗಳಿದ್ದು ಅದರ ಸದುಪಯೋಗ ಪಡ್ಕೊಂಡು ಆರ್ಥಿಕವಾಗಿ ಸಬಲರಾಗುತ್ತ ಇವು ಹೇಳಿದು. ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಸ್ವಚ್ಛ ಭಾರತ ಮಿಷನ್ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳಿಂದ ಇರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಅತ್ತೂರು ನಲ್ಲೂರು ಚೆಟ್ಟಳಿ ಬಾಗಲಿ ಪುಂಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಇದೇ 13 ತೆರಡರ ನಾಳೆ ಬೆಳಗ್ಗೆಯಿಂದನೇ ನಡೆದಿದೆ. ಈ ಭಾಗದ ಕಾಫಿ ತೋಟದ ಮಾಲೀಕರು, ಸಾರ್ವಜನಿಕರು, ಶಾಲಾ ಮಕ್ಕಳ ಎಚ್ಚರ ವಹಿಸುವ ಕೂತ ಅರಣ್ಯ ಇಲಾಖೆಯ ಪ್ರಕಟಣೆ ತಿಳಿಸಿತು. ಕೊಡಗು ಜಿಲ್ಲೆಯಲ್ಲಿರುವ ಮೊರಾರ್ಜಿ ದೇಸಾಯಿ ಏಕಲವ್ಯ ಮಾದರಿ ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ 2023-24 ಸಾಲಿಗೆ 6ನೇ ತರಗತಿಗೆ ಸೇರಿಕೆ ಅರ್ಜಿ ಕರೆದಳು. ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾದೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ಜನವರಿ 22 ಆಖರಿ ದಿನ ಆಗಿದ್ದದೆ. ಪ್ರವೇಶ ಪರೀಕ್ಷೆ ಮಾರ್ಚ್ 12 ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ನಡೆದಿದೆ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶೇಖರವು ತಿಳಿಸಿದರು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ 28ಕ್ಕೆ ಬೆಟ್ಟಗೇರಿ ಉದಯ ಪ್ರೌಢಶಾಲೆಯಲ್ಲಿ ನಡೆದಿದೆ. ಸಮ್ಮೇಳನದಲ್ಲಿ ಯುವ ಕವಿಗಳಿಂದ ಕವಿಗೋಷ್ಠಿ, ಗಾಯನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ಮಡಿಕೇರಿ ತಾಲೂಕಿನ ಯುವ ಕವಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗಿದೆ. ಕುಸಿರವು ಇದೇ 16ರೊಳಗೆ ಅರ್ಜಿ ಮತ್ತು ಮಾಹಿತಿನ ಕಡ್ಲೇರ ತುಳಸಿ ಮೋಹನ್ ಅಧ್ಯಕ್ಷರು ಸಾಂಸ್ಕೃತಿಕ ಸಮಿತಿ ಮಡಿಕೇರಿ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದಯ ಪ್ರೌಢಶಾಲೆ ಬೆಟ್ಟಗೇರಿ ಇಲ್ಲಿಗೆ ತಲುಪಿಸಕ್. ಗ್ರಾಮವನ್ ಯೋಜನೆಯನ್ನ ರಾಜ್ಯದ ಜಿಲ್ಲೆಗಳಲ್ಲಿ ಶುರು ಮಾಡಿದ್ದು ಈಗ ಕೊಡಗು ಜಿಲ್ಲೆಯಲ್ಲಿ 12 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮವನ್ ಶುರು ಮಾಡಿಕೆ ಫ್ರಾಂಚೈಸಿಗಳಿಂದ ಅರ್ಜಿ ಕರೆದಳು. ಸೋಮರಪೇಟೆ ತಾಲೂಕಿನ ದೊಡ್ಡಮಳತೆ, ಬೆಟ್ಟದಳ್ಳಿ, ಗರ್ವಾಲೆ, ಕುಶಾಲನಗರ ತಾಲೂಕಿನ ಕೆದಕಲ್, ನಾಕೂರು, ಶಿರಂಗಾಲ, ವಿರಶ್ಪೇಟೆ ತಾಲೂಕಿನ ಕಾಕೋಟುಪರಂಬು, ನಿಟ್ಟೂರು, ಪೊನ್ನಪ್ಪಸಂತೆ, ಬಲ್ಯಮಂಡೂರು, ಕೆಬಾಡಗ, ಬಿಶೆಟ್ಟಿಗೇರಿ, ಕಿರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮವನ್ ಶುರು ಮಾಡಿಕೆ ಕುಸಿ ಇರುವ ಫ್ರಾಂಚೈಸಿಗ ಆನ್ಲೈನ್ ಮೂಲಕ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಪ್ರಾಜೆಕ್ಟ್ ಮ್ಯಾನೇಜರ್ ಅಲ್ಲರೆ ಕೋಆರ್ಡಿನೇಟರ್ ಜಿಲ್ಲಾಧಿಕಾರಿಯವರ ಕಚೇರಿಯಿಂದ ಪಡ್ಕಣಕ್ಕೂ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ್ಯ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಇನ್ ಡೈಮಂಡ್ಸ್, ವಿರಾಜಪೇಟೆ. ಗೋಣಿಕೊಪ್ಪಲಿನಲ್ಲಿ ಕಂಪ್ಲೀಟ್ ಹೌಸಿಂಗ್ ಸೊಲ್ಯೂಷನ್ ಸೆಂಟರ್, ಟ್ರಾನ್ಸಿ ಸೆರಾಮಿಕ್ ಸ್ಟೋವ್. ನಿಮ್ಮ ಮನೆಗೆ ಬೇಕಾದ ರೂಫ್ ಸೆರಾಮಿಕ್ ಟೈಲ್ಸ್, ಸೆರಾಮಿಕ್ ಟೈಲ್ಸ್, ಶಿಂಗಲ್ಸ್, ಫೈಬರ್ ಸೆರಾಮಿಕ್ ರೂಫ್ ಟೈಲ್ಸ್ ಹಾಗೂ ಮಾಡ್ಯುಲರ್ ಕಿಚನ್ ಗಾಗಿ ಸಂಪರ್ಕಿಸಿ ಟ್ರಾನ್ಸಿ ಸೆರಾಮಿಕ್ ಸ್ಟೋವ್, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಶ್ರೀ ಕಾವೇರಮ್ಮೆ ಕೊಡವ ಮತ್ತು ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ಮಡಿಕೇರಿ ಇದರ ವತಿಯಿಂದ ನಡೆಸಿಕೊಂಡು ಬರುತ್ತಿರುವ ವಾರ್ಷಿಕ ಪೂಜಾ ಕಾರ್ಯ ಇದೇ 15ರಂದು ಭಾನುವಾರ ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಟ್ರಸ್ಟ್ನ ಜಾಗದಲ್ಲಿ ನಡೆಯಲಿದ್ದು, ಅಂದು ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, ಚಂಡಿಕಾ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಬಗಂಡೇಶ್ವರ ದೇವರ ಸನ್ನಿಧಿಯಲ್ಲಿ ಶತರುದ್ರಾಭಿಷೇಕ ಮಂತ್ರ ಪಠಣ ನಡೆಯಲಿದೆ. ನಾಡಿನ ಸರ್ವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಹಾಕತ್ತುವಿನಲ್ಲಿದ್ದ ಟಿಕೆ ನಾರಾಯಣ ಮಾಲೀಕತ್ವದ ಹೋಟೆಲ್ ಬ್ರದರ್ಸ್ ಇದೀಗ 13ರಂದು ಶುಕ್ರವಾರ ಕಗ್ಗೋಡ್ಲುವಿನ ಶ್ರೀ ಭಗವತಿ ದೇವಸ್ಥಾನದ ಮುಂಭಾಗ ಇರುವ ಇಂಟರ್ಲಾಕ್ ಫ್ಯಾಕ್ಟರಿಯ ಮುಂದೆ ಶುಭಾರಂಭಗೊಳ್ಳಲಿದೆ. ಎಲ್ಲಾ ಗ್ರಾಹಕರು ಎಂದಿನಂತೆ ಸಹಕರಿಸುವಂತೆ ಕೋರಲಾಗಿದೆ. ಹುದಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ 2022-23 ಸಾಲಿನ ಗ್ರಾಮಸಭೆಯನ್ನು ಪಂಚಾಯತಿ ಅಧ್ಯಕ್ಷರಾದ ಕೊಡಂಗಡ ಪಿ ಬಿದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಇದೇ 13ರಂದು ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಹುದಿಕೇರಿ ಕೊಡವ ಸಮಾಜ ಸಭಾಂಗಣದಲ್ಲಿ ನಡೆಸಲಾಗುವುದು. ಸಾರ್ವಜನಿಕರೆಲ್ಲ ಭಾಗವಹಿಸುವಂತೆ ಹುದಿಕೇರಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಅಂಡ್ ರಿಕ್ರಿಯೇಷನ್ ಅಸೋಸಿಯೇಷನ್ ನೆಲಜಿ ಇಂಗಡ ಆದರೆ ಇದೇ 2023 ಜನವರಿ 14 ನಾಪಕ್ಲು ಜನರಲ್ ಕೆಎಸ್ ತಿಮ್ಮಯ್ಯ ಕಳಿಪರಮಲು ನಡೆದೋಕ ಏರ್ಪಾಡು ಮಾಡಿದಂಚೆ ಕೊಡವ ಒಕ್ಕ ಕಪ್ ಬುಣಿ ನಮ್ಮ ಅನಿವಾರ್ಯ ಕಾರಣಕ್ಕಾಯಿತು ಮೀನಕ್ಕೆ ತರಗಿದ್ದು ಇದೇ 2023 ಮಾರ್ಚ್ 4 ಪಿಂಜ ಅಂಜಾಂಗ ನಡೆದೋಕ ತೀರ್ಮಾನ ಮಾಡಿತು. ನಾಗರಮಾಜನ ಈ ಬದಲಾವಣೆ ಅರಿಂಜೆಂಡು ಸಹಕಾರ ತರುವನೊಂದು ನೆಲಜಿ ಫಾರ್ಮರ್ಸ್ ಅಂಡ್ ರಿಕ್ರಿಯೇಷನ್ ಅಸೋಸಿಯೇಷನ್ ಕರ ಮನವಿ ಮಾಡಿತು. ಕೇಳುಗರೆ, ನಾಳೆಯಿಂದ ಒಡಿಶಾದಲ್ಲಿ ನಡೆಯಲಿರುವ ಹಾಕಿ ವರ್ಲ್ಡ್ ಕಪ್ ಪಂದ್ಯಾಟದ ಕುರಿತು ವೀಕ್ಷಕ ವಿವರಣೆಗಾರರಾದ ಶ್ರೀ ಚಿಪ್ಪುಡಿರ ಕಾರ್ಯಪ್ಪ ಅವರಿಂದ ಮಾಹಿತಿ ಇದೀಗ 7:45. ನಿಧನ ಸುದ್ದಿ. ಕಾಲೂರು ಗ್ರಾಮತ್ರ ಚನ್ನಪಂಡ ಸುಬ್ಬಯ್ಯ ಎಂಗಡ ಪೊಣ್ಣು ತಂಗವ ಕಾಳಮ್ಮ ಎಂಗ ಇಂದು ಮಜ್ಜನ ಮರಣಪಟ್ಟಿತು. 93 ಬಯತ್ರ ಚನ್ನಪಂಡ ತಂಗವ ಕಾಳಮ್ಮ ತಾಮನೆ ಮುದ್ದಂಡ ಸೂರ್ಲಬ್ಬಿ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಕಾಲೂರು ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ರಂಗಸಮುದ್ರ ಪರ್ಲಕೋಟಿ ಚಿನ್ನಮ್ಮ ಅವರು ಇಂದು ನಿಧನರಾಗಿದ್ದಾರೆ. 84 ವರ್ಷ ಪ್ರಾಯದ ಪರ್ಲಕೋಟಿ ಚಿನ್ನಮ್ಮ ಅವರ ತವರು ಮನೆ ಬೈಮನ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ನಡೆಯಲಿದೆ. ನಡಿಕೇರಿ ಕಾರಳಾನ ಕೋಳೆರ ಪೌತಿ ಸೋಮಯ್ಯ ಎಂಗಡ ಪೊಣ್ಣು ರಾಜ ನರೇಂದ್ರ ಎಂಗಡ ಅವ್ವು ಪಾರ್ವತಿ ಎಂಗ ಇಂದು ಮರಣಪಟ್ಟಿತ್ತು. 98 ಬಯತ್ರ ಕೋಳೆರ ಪಾರ್ವತಿ ತಾಮನೆ ಅಜ್ಜಮಡ ಆಕಿರಿ ಕಾರ್ಯ ನಾಳೆ ಮಜ್ಜಣ್ಣ 2 ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ ರುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಕೊಡಗು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಪಿನ ಮಿನಿ ತಾರಾಲಯ ನಿರ್ಮಾಣತ್ರ ಸಂಬಂಧ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಹುಬ್ಬಳ್ಳಿರ ಸಂಕಲ್ಪ ಗ್ರೂಪ್ ಕಟ್ಟಡತ್ರ ವಾಸ್ತುಶಿಲ್ಪಿ ಮುಖ್ಯಸ್ಥಂಗಳಾನ ಮಹೇಶ್, ಹಿರೇಮಠ ಪಿನ ಸುಷ್ಕಮ ಅವು ಇಂದು ಮಡಿಕೇರಿ ನಗರತ್ರ ಕೆ ನುಡುಗಣೆ ಗ್ರಾಮ ಪಂಚಾಯಿತಿ ಲೂಳ್ಳು ಜಾಗತನ ಕುದ್ದು ಪೊಯಿ ನೋಟಚಿ. ಮುಂದೆ ಎಕರೆ ಜಾಗ ಇಂಜಿತು ಆಂಡ ಪಕ್ಕತ್ತುಳ್ಳೋ ಸರ್ಕಾರಿ ಜಾಗತನ ಸಹ ಗಡಿ ಗುರುತು ಚಿಟ್ಟಿತು ಡಿಜಿಟಲ್ ಸರ್ವೆ ಮಾಡುವನಕ್ಕೆ ಅವು ಸೂಚನೆ ಕೊಡ್ತತು. ನೋಡಲ್ ಅಧಿಕಾರಿ ಟಿಜಿ ಪ್ರೇಮ್ ಕುಮಾರ್ ಊತಕ್ಕೆ ಪರಂದಿತ್ತು ಅಂಜಿಕೋಟಿ ಉರುಪಿಯ ಖರ್ಚಿಲ್ ಮಿನಿ ತಾರಾಲಯ ಪಿನ 4 ಕೋಟಿ ಉರುಪಿಯ ಖರ್ಚಿಲ್ ಕೊಡಗು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ಮಾಣ ಮಾಡುವಂಡನಟ್ಟದು ಬೆರಿಯ ಕಾರ್ಯ ನೀಸುವನಕ್ಕೆ ಅವು ಕಟ್ಟಂಡದು. ಈ ನೇರತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಭೂದಾಖಲೆರ ಉಪನಿರ್ದೇಶಕಗಳಾದ ಪಿ ಶ್ರೀನಿವಾಸ ಕೂಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತು.